ಆತ್ಮಹತ್ಯೆ ಒಂದು ಸಾಮಾಜಿಕ ಪಿಡುಗು. ಭಾರತದಲ್ಲಿ ಪ್ರತಿ ವರ್ಷ 100,000+ ಹೆಚ್ಚು ಜನರು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ. ಆತ್ಮಹತ್ಯೆ ಕುರಿತು ಇರುವ ಕಳಂಕ ತಾರತಮ್ಯವನ್ನು ದೂರ ಮಾಡಿ. ಕುಟುಂಬದಲ್ಲಿ ನಿರಾಸಕ್ತಿ, ನಡವಳಿಕೆಯಲ್ಲಿ ಬದಲಾವಣೆ, ಜೀವನದಲ್ಲಿ ನಿರಾಸೆ, ಹೆಚ್ಚಾದ ದುಶ್ಚಟಗಳು, ಹಸಿವು, ನಿದ್ರೆಯ ತೊಂದರೆ, ಸಾವಿನ ಬಗ್ಗೆ ಮಾತನಾಡುವುದು, ಇವು ಆತ್ಮಹತ್ಯೆ ಮನೋಭಾವದ ಎಚ್ಚರಿಕೆಯ ಲಕ್ಷಣಗಳು. ಆರಂಭದಲ್ಲೇ ಈ ಲಕ್ಷಣಗಳನ್ನು ಗುರುತಿಸಿ ಚಿಕಿತ್ಸೆ ನೀಡಿದಲ್ಲಿ ಆತ್ಮಹತ್ಯೆ ತಡೆಗಟ್ಟಬಹುದು. ಹೆಚ್ಚಿನ ಮಾಹಿತಿಗೆ ಟೆಲಿಮನಸ್ 144-16 ಗೆ ಕರೆ ಮಾಡಿ. ಸಾರ್ವಜನಿಕ ಹಿತಾಸಕ್ತಿಗಾಗಿ ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರದ ಪ್ರಕಟಣೆ. ಚಿನ್ನೋ, 1/2 ಲೀಟರ್ ಹಾಲು ತಗೊಂಡ್ ಬಾ. ನಿನ್ ಗಾಡಿ ಕೊಟ್ರೆ ಬೇಗ ಹೋಗ್ ಬರ್ತೀನಿ. ನಾನ್ ನಡ್ಕೊಂಡ್ ಹೋಗಲ್ಲಮ್ಮ. ಟಿವಿ ಪಕ್ಕ ಇದೆ ನೋಡು, ಬೇಗ ಹೋಗಿ ಬಾ. ಏನೆ ನೀನು, ಅವಳಿಗಿನ್ನೂ 15 ವರ್ಷ, ಲೈಸೆನ್ಸ್ ಬೇರೆ ಇಲ್ಲ, ಗಾಡಿ ಕೊಟ್ ಕಳಿಸ್ತಿಯಲ್ಲೇ. ನೀವೇ ಹೋಗಿ, ನಂಗೆ ಟೈಮ್ ಇಲ್ಲ. ಚಿನ್ನು ಜೋಪಾನ. ಆಯ್ತು ಪಪ್ಪ, ಹೋಗ್ ಬರ್ತೀನಿ. 18 ವರ್ಷದ ಒಳಗಿನ ಮಕ್ಕಳು ವಾಹನ ಚಾಲನೆ ಮಾಡುವುದು, ಪೋಷಕರು ಪ್ರೋತ್ಸಾಹಿಸುವುದು ಶಿಕ್ಷಾರ್ಹ ಅಪರಾಧ. ಪೋಷಕರಿಗೆ 3 ತಿಂಗಳ ಸಜೆ ಮತ್ತು 25,000 ದಂಡ ತೆರಬೇಕಾಗುತ್ತದೆ. ಎಚ್ಚರ, ವಾಹನ ಚಾಲನೆ ನಮ್ಮೊಬ್ಬರ ಸುರಕ್ಷತೆಯಲ್ಲ, ಇಡೀ ಸಮಾಜದ ಸುರಕ್ಷತೆ. ರಸ್ತೆ ನಿಯಮಗಳನ್ನು ಪಾಲಿಸಿ, ಸುರಕ್ಷತೆಯಿಂದ ವಾಹನ ಚಲಾಯಿಸಿ. ಪ್ರಕಟಣೆ ಆಯುಕ್ತರು, ಸಾರಿಗೆ ಮತ್ತು ರಸ್ತೆ ಸುರಕ್ಷತಾ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ. টেলিলা ফর সিটিজেন্স মোবাইল অ্যাপ ডাউনলোড করুন অথবা লগ ইন করুন www.tele-law.in অথবা নিকটবর্তী সিএসসি সেন্টারে যোগাযোগ করুন। ন্যায় বিভাগ, ভারত সরকার দ্বারা জনস্বার্থে প্রচারিত। আত্মীয় এলা ಕಿಸಾನವಾಣಿ ಕೇಳುವ ರೈತ ಮಿತ್ರರಲ್ಲಿ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಪ್ರಾಯೋಜಿತ ಕಾರ್ಯಕ್ರಮ ನೆಲ ಜಲ ನಿರ್ವಹಣಾ ಸಂಸ್ಥೆ ವಾಲ್ಮಿ ಧಾರವಾಡ, ಪ್ರಾಯೋಜಕ ಸರಣಿ ವಾಲ್ಮಿ ಒಲುಮೆ ನೆಲ ಜಲ ಗೆಲುಮೆ, ನೀರಾವರಿ ಸವಾಲುಗಳು ಕುರಿತು ವಾಲ್ಮಿ ಸಂಸ್ಥೆಯ ಅಧೀಕ್ಷಕರಾದ ಅಭಿಯಂತರರಾಗಿರುವ ಬಿವಾಯ್ ಬಂಡಿವಡರ್ ಅವರೊಡನೆ ಮೊದಲಿಗೆ ಸಂದರ್ಶನ ಕೇಳುತ್ತೀರಿ. ತದನಂತರ ಸೋಬಾನೆ ಪದಗಳನ್ನು ಕೇಳಬಹುದು. ಏನೇ ಪುಟ್ಟಿನ, ಸ್ಕೂಲ್ಗೆ ಬಿಟ್ಟು ಬರ್ತೀನಿ ರೀ. ಮರಿದೆ, ಹೆಲ್ಮೆಟ್ ಹಾಕೊಂಡೋಗ್ರಿ. ಬೆಳಬೆಳಗ್ಗೆ ಸಿಗ್ನಲ್ ಇರೋದಿಲ್ಲ, ಪೊಲೀಸ್ ಇರೋದಿಲ್ಲ, ಹೆಲ್ಮೆಟ್ ಅವನ್ ಕೇಳ್ತಾನೆ ಬಿಡ. ಅಯ್ಯೋ ದೇವ್ರೇ, ಏನಾಯ್ತು ಅಂದ್ರೆ ಬಟ್ಟೆ ಎಲ್ಲ ರಕ್ತ, ತಲೆಗೆ ಬ್ಯಾಂಡೇಜು, ಏನಾಯ್ತು? ಮೇಡಮ್, ನಿಮ್ ಮನೆಯವರು ಆ ಸ್ಕೂಲ್ ಹತ್ರ ಇರೋ ಸರ್ಕಲ್ ನಲ್ಲಿ ಆಕ್ಸಿಡೆಂಟ್ ಆಗಿ ಸ್ವಲ್ಪದಲ್ಲಿ ಬಚಾವಾದ್ರು. ಹೆಲ್ಮೆಟ್ ಇದ್ದಿದ್ರೆ ಇಷ್ಟೆಲ್ಲ ಆಗ್ತಾ ಇರ್ಲಿಲ್ಲ. ಇನ್ ಮುಂದೇನಾದ್ರೂ ಗಾಡಿ ಓಡಿಸುವಾಗ ಮರಿದೆ ಹೆಲ್ಮೆಟ್ ಹಾಕೊಳಕ್ ಹೇಳಿ. ಹೆಲ್ಮೆಟ್ ಧರಿಸುವುದು ನಿಮ್ಮ ಸುರಕ್ಷತೆಗೆ, ನಿಮ್ಮ ಜೀವ ರಕ್ಷಣೆಗೆ. ಬಿಐಎಸ್ ಅನುಮೋದಿತ ISI ಮಾರ್ಕ್ ಇರುವ ಹೆಲ್ಮೆಟ್ ಅನ್ನೇ ಬಳಸಿ. ದ್ವಿಚಕ್ರ ವಾಹನ ಓಡಿಸುವವರು, ಹಿಂಬದಿ ಸವಾರರು ಇಬ್ಬರು ಹೆಲ್ಮೆಟ್ ಧರಿಸುವುದು ಕಡ್ಡಾಯ. ಪ್ರಕಟಣೆ ಆಯುಕ್ತರು, ಸಾರಿಗೆ ಮತ್ತು ರಸ್ತೆ ಸುರಕ್ಷತಾ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ. ಕೇಳಿ ಈಗ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಪ್ರಾಯೋಜಿತ ನೆಲ ಜಲ ನಿರ್ವಹಣಾ ಸಂಸ್ಥೆ ವಾಲ್ಮಿ ಧಾರವಾಡ, ಪ್ರಾಯೋಜಕ ಸರಣಿ ವಾಲ್ಮಿ ಒಲುಮೆ ನೆಲ ಜಲ ಗೆಲುಮೆ, ನೀರಾವರಿ ಸವಾಲುಗಳು ಕುರಿತು ವಾಲ್ಮಿ ಸಂಸ್ಥೆಯ ಅಧೀಕ್ಷಕರ ಅಭಿಯಂತರರಾಗಿರುವ ಬಿವಾಯ್ ಬಂಡಿವಡರ್ ಅವರೊಡನೆ ಸಂದರ್ಶನ. ಆಕಾಶವಾಣಿ ಜಲವೇ ಜೀವನ ಸಾಕ್ಷಾತ್ಕಾರ, ನೆಲವೇ ಜೀವನ ಸಾಧಾರ. ಜಲವೇ ಜೀವನ ಸಾಕ್ಷಾತ್ಕಾರ, ನೆಲವೇ ಜೀವನ ಸಾಧಾರ. ಜಲ ನೆಲ ಸಂರಕ್ಷಣೆಯ ಕಾಳಜಿ ಹೊಂದಿರುವ ವಿಶೇಷ ಸರಣಿ ವಾಲ್ಮಿ ಒಲುಮೆ ನೆಲ ಜಲ ಗೆಲುಮೆ. ವಾಲ್ಮಿ ಒಲುಮೆ ನೆಲ ಜಲ ಗೆಲುಮೆ. ನೀರನುಳಿಸುವ ನಿಟ್ಟಿನಲ್ಲಿ ವಾಲ್ಮೀಯ ಒಲುಮೆ, ನೆಲದ ನೆಮ್ಮದಿ ಗಳಿಸುವಲ್ಲಿ ವಾಲ್ಮೀಯ ಹಿರಿಮೆ. ನೀರನುಳಿಸುವ ನಿಟ್ಟಿನಲ್ಲಿ ಅಮೂಲ್ಯ ನಿಸರ್ಗ ಸಂಪತ್ತುಗಳಾದ ಮಣ್ಣು ಮತ್ತು ನೀರಿನ ಸಮರ್ಪಕ ಬಳಕೆಯ ಕುರಿತ ವಾಲ್ಮಿ ಸಂಸ್ಥೆಯ ಪ್ರಯೋಗ ಹಾಗೂ ಫಲಿತಾಂಶಗಳ ಅನುಷ್ಠಾನದ ಪಾಠಗಳು ಕೇಳಿ. ವಿಶೇಷ ಸರಣಿ ವಾಲ್ಮಿ ಒಲುಮೆ ನೆಲಜಲಗೆಲುಮೆ. ವಾಲ್ಮೀಯ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಲ ಮತ್ತು ನೆಲ ನಿರ್ವಹಣಾ ಸಂಸ್ಥೆ, ವಾಟರ್ ಅಂಡ್ ಲ್ಯಾಂಡ್ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್ ವಾಲ್ಮಿ, ಬೆಳಗಾವಿ ರಸ್ತೆ, ಧಾರವಾಡ. ಮೊಬೈಲ್ 9448386889. ನೆಲ ಜಲ ಸಂಕಷ್ಟಗಳಿಗೆ ಸೂಕ್ತ ಪರಿಹಾರಗಳನ್ನು ಕಂಡುಕೊಳ್ಳುವಲ್ಲಿ ನಿರತವಾಗಿ ಅನೇಕ ಪ್ರಯೋಗಗಳ ಮೂಲಕ ಯಶಸ್ಸು ಕಂಡಿರುವ ವಾಲ್ಮಿ ಸಂಸ್ಥೆ ಫಲಿತಾಂಶಗಳನ್ನು ರೈತರ ಹೊಲಗಳಿಗೆ ನೇರವಾಗಿ ವರ್ಗಾವಣೆ ಮಾಡುವ ಮೂಲಕ ನಾಡಿನ ಅಮೂಲ್ಯ ನೈಸರ್ಗಿಕ ಸಂಪತ್ತುಗಳಾದ ಮಣ್ಣು ಮತ್ತು ನೀರಿನ ಸಂರಕ್ಷಕ, ಸುಧಾರಕ ಹಾಗೂ ಮಾರ್ಗದರ್ಶಕನಾಗಿ ಕಾರ್ಯನಿರ್ವಹಿಸುತ್ತಿದೆ. ರೈತರಾದ ನಾವು ಈ ತತ್ವಗಳನ್ನು ಕೃಷಿಯಲ್ಲಿ ಅಳವಡಿಸಿಕೊಂಡು ವಾಲ್ಮಿ ಸಂಸ್ಥೆಯ ಧ್ಯೇಯೋದ್ದೇಶಗಳಿಗೆ ಒತ್ತಾಸೆಯಾಗಿ ನಿಲ್ಲುವುದಷ್ಟೇ ಅಲ್ಲದೆ ಮುಂದೆ ಒದಗಬಹುದಾದ ನೆಲಜಲ ಸಂಕಷ್ಟಗಳನ್ನು ಎದುರಿಸಲು ಸನ್ನದ್ಧರಾಗೋಣ. ಇಂದಿನ ಕಾರ್ಯಕ್ರಮದಲ್ಲಿ ನೀರಾವರಿ ಸವಾಲುಗಳ ಕುರಿತು ವಾಲ್ಮಿ ಸಂಸ್ಥೆಯ ಅಧೀಕ್ಷಕ ಅಭಿಯಂತರರಾಗಿರುವ ಬಿವೈ ಬಂಡಿವಡ್ಡರ್ ಅವರೊಂದಿಗೆ ಸಂದರ್ಶನ. ಆತ್ಮೀಯ ರೈತ ಬಂಧುವರಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಆತ್ಮೀಯರೇ, ನೀರಾವರಿ ಮಾಡುವಂತಹ ಒಂದು ಸಂದರ್ಭದೊಳಗೆ ಸಾಕಷ್ಟು ಸವಾಲುಗಳನ್ನು ನಾವು ಎದುರಿಸ್ತಾ ಇದ್ದೇವೆ, ಅದರ ಜೊತೆಗೆ ಪರಿಹಾರಗಳನ್ನು ಕಂಡುಕೊಳ್ಳುವಂತಹ ಒಂದು ಪ್ರಯತ್ನ ಕೂಡ ಮಾಡ್ತಾ ಇರೋದನ್ನ ನಾವು ನೋಡ್ತಾ ಇದ್ದೇವೆ. ಈ ವಿಷಯದ ಕುರಿತು ನಾವು ಇವತ್ತಿನ ಕಾರ್ಯಕ್ರಮದೊಳಗೆ ಚರ್ಚೆ ಮಾಡೋಣ. ಈ ಬಗ್ಗೆ ನಮಗೆ ತಿಳಿಸಿಕೊಡೋದಕ್ಕೆ ಇವತ್ತ ನಮ್ಮ ಜೊತೆಗೆ ನಮ್ಮ ಸ್ಟುಡಿಯೋದೊಳಗೆ ವಾಲ್ಮೀಯ ಅಧೀಕ್ಷಕ ಅಭಿಯಂತರರಾಗಿರುವಂತಹ ಬಿವೈ ಬಂಡಿವಡ್ಡರ್ ಅವರು ನಮ್ಮ ಜೊತೆಗಿದ್ದಾರೆ. ನೀರಾವರಿ ಅಚ್ಚುಕಟ್ಟು ಪ್ರದೇಶದೊಳಗೆ ಎದುರಿಸಲಾಗ್ತಾ ಇರುವಂತಹ ನೀರಾವರಿ ಸವಾಲುಗಳು ಮತ್ತು ಪರಿಹಾರಗಳ ಕುರಿತು ಅವರಿಂದ ನಾವು ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಳ್ಳೋಣ. ನಮಸ್ಕಾರ ಬಂಡಿವಡ್ಡರ್. ನಮಸ್ಕಾರ ಸರ್. ನೀರಾವರಿ ಅಚ್ಚುಕಟ್ಟು ಪ್ರದೇಶದೊಳಗೆ ಕ್ಷೇತ್ರ ಮಟ್ಟದ ನೀರಾವರಿ ಸವಾಲುಗಳ ಕುರಿತಾದಂತಹ ಒಂದು ಪ್ರಸ್ತುತತೆ ಏನದ ಅಂತೀರಿ ಸರ್? ಸಮಸ್ಯೆಗಳು ಸಾಕಷ್ಟು ಇದ್ದಾವೆ. ಕರ್ನಾಟಕ ಘನ ಸರ್ಕಾರ ಕೃಷಿ ಏಳಿಗೆಗಾಗಿ ಹಾಗೂ ಸಮಸ್ತ ರೈತರ ಅಭ್ಯುದಯಕ್ಕಾಗಿ ರಾಜ್ಯದ 7 ಕಣಿಗಳನ್ನು ಕೂಡಿ 30 ಲಕ್ಷ ಹೆಕ್ಟೇರ್ ಪ್ರದೇಶಕ್ಕೆ ನೀರಾವರಿ ಸೌಲಭ್ಯ ಒದಗಿಸಿದೆ. ಬೃಹತ್ ಅಣೆಕಟ್ಟುಗಳನ್ನು ನಿರ್ಮಿಸಿ ನೀರನ್ನು ತಡೆ ಹಿಡಿದು ಕಾಲುವೆ ಜಾಲಗಳ ಮುಖಾಂತರ ನೀರನ್ನು ಒದಗಿಸುವುದು ತಾಂತ್ರಿಕತೆಯ ಉಚ್ಛ್ರಾಯ ಮಟ್ಟವೆಂದೇ ಹೇಳಬಹುದು. ಸರ್ಕಾರವೇನು ಅಗಾಧ ಹಣ ವ್ಯಯಿಸಿ ರೈತರ ಅಭ್ಯುದಯಕ್ಕಾಗಿ ನೀರಾವರಿ ಕಲ್ಪಿಸಿ ಅಭಿವೃದ್ಧಿಪರ ಹೆಜ್ಜೆ ಇರಿಸಿದೆ. ಆದರೆ ನೀರಾವರಿ ವ್ಯವಸ್ಥೆಯನ್ನು ಬಳಸಿಕೊಳ್ಳುತ್ತಿರುವ ರೈತ ಸಮುದಾಯ ಮತ್ತು ನೀರಾವರಿ ಜಾಲವನ್ನು ನಿರ್ಮಿಸುತ್ತಿರುವ ಅಧಿಕಾರಿ ವರ್ಗ ಪ್ರತಿಶತಃ ಅಚ್ಚುಕಟ್ಟು ಪ್ರದೇಶಕ್ಕೆ ನೀರು ಒದಗಿಸಿ ಕೃಷಿ ಉತ್ಪಾದನೆಗೆ ನಾಂದಿ ಹಾಡಿದೆಯೇ? ಇದೊಂದು ಯಕ್ಷ ಪ್ರಶ್ನೆಯೇ ಆಗಿದೆ. ಈ ಪ್ರಶ್ನೆಗೆ ಉತ್ತರ ಹುಡುಕುವ ನಿಟ್ಟಿನಲ್ಲಿ ಈ ಚರ್ಚೆ ನಡೆಯಿತು. ಹಾಗಾದರೆ ಕ್ಷೇತ್ರ ಮಟ್ಟದ ನೀರಾವರಿ ಸವಾಲುಗಳು ಯಾವ ಅದಾವ ಅಂತೀರಿ ಸರ್? ಸವಾಲುಗಳು ಸಾಕಷ್ಟಿವೆ. ಇದರೊಳಗೆ ಮೊಟ್ಟ ಮೊದಲಾಗಿ ಅಧಿಕಾರಿಗಳು ನೀರಾವರಿ ಜಾಲದ ವಿನ್ಯಾಸ, ನಿರ್ಮಾಣ ಹಾಗೂ ನಿರ್ವಹಣೆಗೆಂದೇ ನೇಮಕಗೊಳ್ತಾ ಇದ್ದಾರೆ. ಕೇವಲ ನಿರ್ಮಾಣ ಕಾರ್ಯಗಳಲ್ಲಿ ಮಾತ್ರ ಭಾಗವಹಿಸಲು ಇಚ್ಛಿಸುತ್ತಾರೆ. ನಿರ್ವಹಣೆಗಾಗಿ ಹೆಚ್ಚಿನ ಮಟ್ಟದ ಅಧಿಕಾರಿಗಳು ಆಸಕ್ತಿ ವಹಿಸಿ ಕಾರ್ಯನಿರ್ವಹಿಸದೇ ಇರುವುದು ಒಂದಾದರೆ, ರೈತ ಸಮುದಾಯವೂ ಸಹಿತ ವಿಶಾಲವಾದ ವಿಚಾರಧಾರೆ ಹೊಂದಿಲ್ಲ. ಯಾವುದೇ ಕಾಲುವೆಯನ್ನ ನಿರ್ಮಿಸಬೇಕೆಂಬ ಪೂರ್ವದಲ್ಲಿಯೇ ಅದರ ಅಧೀನದಡಿ ನೀರಾವರಿಗೊಳಪಡುವ ಕ್ಷೇತ್ರ ನಿರ್ಧಾರ ಆಗಿರುತ್ತದೆ. ಆ ಸಂಪೂರ್ಣ ಕ್ಷೇತ್ರದಲ್ಲಿ ಬೆಳೆಯಬಹುದಾದ ವಿವಿಧ ಬೆಳೆಗಳ ಬಗ್ಗೆಯೂ ಮೊದಲೇ ನಿರ್ಧರಿಸಲ್ಪಟ್ಟು ಇಂತಿಂಥದೇ ಬೆಳೆ ಬೆಳಿಬೇಕು, ಇಂತಿಷ್ಟೇ ಕ್ಷೇತ್ರದೊಳಗೆ ಬೆಳಿಬೇಕು ಎಂದು ಸೂಚಿಸಲಾಗಿರುತ್ತದೆ. ಮತ್ತು ಅದೇ ತೆರನಾದ ರಾಜ್ಯಪತ್ರವನ್ನು ಸಹಿತ, ಗೆಜೆಟ್ ನೋಟಿಫಿಕೇಶನ್ ಸಹಿತ ಹೊರಡಿಸಲಾಗಿರುತ್ತದೆ. ಅಲ್ಲದೆ ಆಯಾ ಕ್ಷೇತ್ರದಡಿ ಬರುವ ಸರ್ವ ರೈತರ ನೀರು ಬಳಕೆದಾರರ ಸಂಘಗಳನ್ನು ರಚಿಸಿ ಸಂಘಗಳ ಮೂಲಕವೇ ಸಹಕಾರದಿಂದ ನೀರು ಪಡೆದುಕೋಬೇಕು ಅಂತ ಕಾನೂನಾತ್ಮಕವಾಗಿ ಸೂಚಿಸಲಾಗಿರುತ್ತದೆ. ಆದರೆ ನಿಯಮವಾಗಿಯೂ ನಿಜವಾಗಿಯೂ ಹೀಗಾಗುತ್ತಿಲ್ಲ. ಮೊದಲು ಅಧಿಕಾರಿಗಳಲ್ಲಿ ನಿರಾಸಕ್ತಿ, ನಂತರ ರೈತ ಸಮುದಾಯದಲ್ಲಿ ಸಹಕಾರ, ಒಗ್ಗಟ್ಟು ಹಾಗೂ ಕಾನೂನು ಪಾಲನೆಯ ಕೊರತೆ ಎದ್ದು ಕಾಣ್ತಾ ಇದೆ. ಹೆಚ್ಚಿನ ರೈತರು ಬೆಳೆ ಪದ್ಧತಿಯನ್ನು ಅನುಸರಿಸದೆ ತಮಗೆ ಬೇಕಾದ ಮತ್ತು ಅತಿ ಹೆಚ್ಚು ನೀರು ಬೇಡುವ ಬೆಳೆಗಳಾದ ಭತ್ತ ಮತ್ತು ಕಬ್ಬನ್ನು ಬೆಳೆಯಲು ಮುಂದಾಗುತ್ತಾರೆ. ಯೋಜನಾ ಪ್ರದೇಶದಲ್ಲಿ ಇಂತಹ ಬೆಳೆಗಳಿಗೆ ಅವಕಾಶ ಇರುವುದಿಲ್ಲ. ನೀರಾವರಿಯ ಉದ್ದೇಶ ಮಳೆ ಕೊರತೆ ಉಂಟಾದಾಗ ಅಥವಾ ಪೈರು ಸಮೃದ್ಧವಾಗಿ ಬೆಳೆಯಲು ನೀರಿನ ಕೊರತೆ ಉಂಟಾದಾಗ ಪರ್ಯಾಯ ರೂಪದೊಳಗೆ ನೀರನ್ನು ಕೊಡುವುದಾಗಿದೆ. ಆದರೆ ಹಾಗೆ ಆಗುತ್ತಿಲ್ಲ. ಹೀಗಾದಲ್ಲಿ ಪ್ರಾರಂಭದ ಕೆಲವೇ ರೈತರು ಸಂಪೂರ್ಣ ನೀರನ್ನು ಬಳಸಿ ಕಾಲುವೆಯ ಕೊನೆಯ ಭಾಗಕ್ಕೆ ನೀರು ಹರಿಯದಂತಹ ಸಮಸ್ಯೆ ಎದುರಾಗ್ತಾ ಇದೆ. ಕೊನೆಯ ಭಾಗದ ರೈತರು ಅಧಿಕೃತ ಘೋಷಿತ ಅಚ್ಚುಕಟ್ಟು ಪ್ರದೇಶಗಳಿಗೆ ಇದ್ರೂ ಸಹಿತ ಅವರಿಗೆ ನೀರು ದೊರಕ್ತಾ ಇಲ್ಲ. ಅಲ್ಲದೆ ಕಾಲುವೆಯ ಮೇಲ್ಭಾಗದ ರೈತರು ಘೋಷಿತ ನೀರಾವರಿ ಕ್ಷೇತ್ರದೊಳಗೆ ಇರುವುದಿಲ್ಲ, ಅವರೂ ಸಹಿತ ನೀರನ್ನ ಅನಧಿಕೃತ ಪಂಪ್ ಮಾಡಿ ಪಡೆಯುತ್ತಾ ಇರುವುದರಿಂದ ಕಾಲುವೆಯ ಕೊನೆ ಭಾಗಕ್ಕೆ ನೀರು ಪೂರೈಕೆ ಮಾಡ್ತಾ ಇರೋದು ದೊಡ್ಡ ಸವಾಲಾಗಿದೆ ಸರ್. ಕಾಲುವೆಯಲ್ಲಿ ಹರಿಸಬಹುದಾದ ನೀರಿನ ಹರಿವನ್ನು ನಿಯಂತ್ರಿಸುವುದು, ಗೇಟ್ಗಳನ್ನು ನಿಯಂತ್ರಿಸುವುದು ಇಲಾಖೆಯವರಾಗಲಿ ಅಥವಾ ನೀರು ಬಳಕೆದಾರ ಸಹಕಾರಿ ಸಂಘದ ಪದಾಧಿಕಾರಿಗಳು ನಿರ್ವಹಿಸದೆ ನೇರವಾಗಿ ರೈತರೇ ತಮಗೆ ಇಚ್ಛೆಗೆ ಅನುಸಾರವಾಗಿ ನಿರ್ವಹಿಸ್ತಾ ಇರುವುದರಿಂದ ಅಗಾಧವಾದ ನೀರು ಪೋಲಾಗ್ತಾ ಇದೆ. ನೀರಿನ ಸದ್ಬಳಕೆ ಆಗಬೇಕಂದ್ರೆ ಈ ನಿಟ್ಟಿನೊಳಗೆ ಜಲಾಶಯಗಳಲ್ಲಿ ಹಿಡಿದಿಟ್ಟ ನೀರನ್ನು ರೈತರು ನೀರು ಬಳಕೆದಾರ ಸಹಕಾರಿ ಸಂಘಗಳ ಮೂಲಕ ಉಪಯೋಗಿಸಬೇಕು. ಅದಕ್ಕೆ ಮುಂದೆ ಬರದೇ ಇರುವುದು ಬಹುದೊಡ್ಡ ಸವಾಲಾಗಿದೆ. ಯಾವುದೇ ಕಾರ್ಯ ಸಂಘ ಅಥವಾ ಸಂಘಟನೆ ಮೂಲಕ ನಿರ್ವಹಿಸಿದಾಗ ಮಾತ್ರ ತಿಳುವಳಿಕೆ ಮೂಡಿ ನೀರಿನ ಸದ್ಬಳಕೆಯಾಗುವುದರಲ್ಲಿ ಸಂಶಯ ಇಲ್ಲ. ಆದರೆ ರೈತರೇ ಒಟ್ಟುಗೂಡಿ ಸಂಘಗಳ ಮೂಲಕ ನಿರ್ವಹಿಸದೇ ಇರುವುದು ನಮಗೆ ಸಮಸ್ಯೆ ಆಗಿದೆ ಸರ್. ನೀರಷ್ಟೇ ಬೇಕು, ನಿರ್ವಹಣೆ ಬೇಡ. ನೇರವಾಗಿ ಬರೀ ನೀರಷ್ಟೇ ಕೊಡಿ, ನಮ್ಗೆ ಉಳಿದಿದ್ದು ನಮಗೇನ್ ಹಚ್ಚಬೇಡಿ ಅಂತಾರೆ ಅವರು. ನೀರಾವರಿ ಇಲಾಖೆ ಪೂರೈಸುವ ನೀರಿನ ಪ್ರಮಾಣ 1,000 ಘನ ಮೀಟರ್ ಕೊಡ್ತೀವಿ ಸರ್ ನಾವು, ಅಂದ್ರೆ 10 ಲಕ್ಷ ಲೀಟರ್ ನೀರಿಗೆ ನಾವು ಇಲಾಖೆಯವರು ಚಾರ್ಜ್ ಮಾಡುವುದು ಅವರಿಗೆ ಕೇವಲ 12 ರೂಪಾಯಿ ನೀರಿನ ಕರ. ಇದು ನಿಜ ಅರ್ಥದೊಳಗೆ ನೀರಿನ ಕರನೇ ಅಲ್ಲ, ಇದೊಂದು ರೀತಿಯ ಕರನೇ ಅಲ್ಲ. ಇದು ಈ 12 ರೂಪಾಯಿದೊಳಗೆ ಅವರಿಗೆ 7-9 ರೂಪಾಯಿ ನೀರು ಬಳಕೆದಾರ ಸಹಕಾರ ಸಂಘಕ್ಕೆ ನಿರ್ವಹಣೆ ಹಾಗೂ ಅಚ್ಚುಕಟ್ಟು ಪ್ರದೇಶದ ಸಾಮಾನ್ಯ ನೀರವಣಿಗೆ ಎಂದೇ ಮತ್ತೆ ಅವರಿಗೆ ವಾಪಸ್ ಸಂದಾಯ ಮಾಡ್ತಾರೆ. ಆಮೇಲೆ ನೀರು ಬಳಕೆದಾರ ಸಂಘದವರು ಅಥವಾ ರೈತರು ಕೊಡುವ ನೀರಿನ ಕರದಲ್ಲಿ ಇಲಾಖೆಗೆ 10 ಲಕ್ಷ ಲೀಟರ್ ನೀರು ಪೂರೈಸಿದಾಗ ಪಾವತಿಸುವುದು ಕೇವಲ 4 ರೂಪಾಯಿ ಮಾತ್ರ. ಇದು ಯಾವ ಲೆಕ್ಕಕ್ಕೂ ಇಲ್ಲ. ಇದನ್ನ ಜವಾಬ್ದಾರಿಯುತ ರೈತರು ಮನಗಾಣಬೇಕಂತೀನಿ ನಾನು. ಇದನ್ನರಿತು ಸರ್ವರು ಸಂಘಗಳ ಮೂಲಕ, ನೀರು ಬಳಕೆದಾರ ಸಂಘಗಳ ಮೂಲಕ ನೀರನ್ನು ಉಪಯೋಗಿಸಿಕೊಳ್ಬೇಕು. ಈ ಪ್ರಕ್ರಿಯೆ ನಿರಂತರವಾಗಿ ನಡೆದಲ್ಲಿ ನೀರಾವರಿ ಇಲಾಖೆಯು ಸಮಸ್ತ ರೈತರ ಅಭ್ಯುದಯಕ್ಕಾಗಿ ಹಲವು ಯೋಜನೆಗಳನ್ನು ರೂಪಿಸಬಹುದಾಗಿದೆ. ಇಲಾಖಾ ಅಧಿಕಾರಿಗಳು ನೀರು ಬಳಕೆದಾರ ಸಹಕಾರ ಸಂಘದಡಿ ಬರುವ ನೀರಾವರಿ ಕ್ಷೇತ್ರಕ್ಕೆ ಅನುಗುಣವಾಗಿ ಪೂರೈಸುವ ನೀರಿನ ಪ್ರಮಾಣವನ್ನು ಅಳತೆ ಮಾಡಲು ಮಾಪಕಗಳನ್ನು ಪ್ರತಿ ಹಂತದಲ್ಲೂ ಅಳವಡಿಸುವುದು ಅವಶ್ಯ ಇದೆ ಸರ್. ಇಲಾಖಾ ಅಧಿಕಾರಿಗಳ ಜವಾಬ್ದಾರಿಯೂ ಸಹಿತ ಇದೆ. ಅವರು ಅಳತೆ ಮಾಡಲಿಕ್ಕೆ ಮಾಪಕಗಳನ್ನು ಅಳವಡಿಸಬೇಕು. ಪ್ರತಿ ಸಂಘಕ್ಕೆ ಹರಿಸಿದ ನೀರಿನ ಪ್ರಮಾಣವನ್ನು ಅಂದಾಜಿಸುವ ನಿಟ್ಟಿನಲ್ಲಿ ಕಾಲುವೆಯ ಪ್ರಾರಂಭದಲ್ಲಿ ಮಾಪಕಗಳನ್ನು ಅಳವಡಿಸುವುದು ಇಲಾಖೆಯ ಜವಾಬ್ದಾರಿ ಇದೆ. ಇದು ಬಹಳ ಅಗತ್ಯ. ಅಂದ್ರೆ ಮಾಪಕ ಇಲ್ಲಿ ತನಕ ತಾವು ಅಳವಡಿಸಿಲ್ಲ? ಇದಾವೆ ಸರ್, ಆದ್ರೆ ಅವು ಸಮರ್ಪಕ ರೀತಿಯೊಳಗೆ ಕಾರ್ಯನಿರ್ವಹಿಸುವಂತ ಅವುಗಳನ್ನು ಸರಿಪಡಿಸಬೇಕಾಗಿದೆ. ಅವು ಈಗ ಎಷ್ಟೋ ಕಡೆ ಅದರ ಮುಖಾಂತರ ಅಳತೆ ಗೊತ್ತೇ ಆಗುದಿಲ್ಲ, ಆ ರೀತಿ ಇದಾವೆ. ಅವನ್ನು ಸರಿಪಡಿಸಬೇಕಾಗಿತ್ತು ಇವರು. ಮತ್ತು ಯಾವುದೇ ಕಾಲುವೆ ಜಾಲದಡಿ ಬರುವ ನೀರಾವರಿಗೆ ಒಳಪಡುವ ಕ್ಷೇತ್ರಕ್ಕೆ ನೀರು ಪೂರೈಸುವ ಅವಧಿಯಲ್ಲಿ ದಿನದ 24 ಗಂಟೆಗಳು ನೀರು ಬೇಕಾಗುವುದಿಲ್ಲ. ಬೆಳೆಗೆ ಪ್ರಾರಂಭದ ಹಂತದೊಳಗೆ, ಹೂ ಬಿಡುವ ಸಮಯದೊಳಗೆ, ಕಾಳು ಕಟ್ಟುವ ಸಮಯದೊಳಗೆ ನೀರಿನ ಅವಶ್ಯಕತೆ ಇರ್ತದೆ. ಕೆಲವೊಂದು ಸಂದಿಗ್ಧ ಸಂದರ್ಭದೊಳಗೆ ಬೇಕಾಗುತ್ತೆ, ಅವಾಗ ಬೇಕಾಗುತ್ತೆ ಸರ್. ಆದ್ರೆ ರೈತರಿಗೆ ಇದು ಗೊತ್ತಿದ್ರು ಇದಕ್ಕೆ ಸಹಕಾರ ಮಾಡೋದಿಲ್ಲ ಸರ್. ಇದು ಬೇರೆ ಬೇರೆ ಕಾರಣ ಒಡ್ಡಿ ದಿನದ 24 ತಾಸು ಹಾಗೂ ಘೋಷಿತ ಅವಧಿ ಪೂರ್ಣ ಕೆಲವೇ ಪ್ರದೇಶದ ರೈತರು ನೀರನ್ನು ಪಡೀತಾರೆ. ಇದು ಇಂತಹ ಅಪಾಯಕಾರಿ ಸನ್ನಿವೇಶ ತಾವೇ ತಂದೊಡ್ತಾರೆ. ಮೊದಲು ಅವಶ್ಯವಿಲ್ಲದೆ ನೀರನ್ನು ಪೂರೈಸಿದಲ್ಲಿ ಮಣ್ಣಿನ ಸಾಮರ್ಥ್ಯ ಸಹಿತ ಮೀರಿ ಜವಳಾಗ್ತಾ ಇದೆ. ಎಷ್ಟು ಬೇಕೋ ಆ ನೀರು ಸಹಿತ ವೈಜ್ಞಾನಿಕವಾಗಿರುತ್ತೆ, ಮಣ್ಣು ಸಹಿತ ವೈಜ್ಞಾನಿಕವಾಗಿರುತ್ತೆ. ಸೂಕ್ತವಾದ ನೀರನ್ನು ಸೂಕ್ತವಾದ ಮಣ್ಣಿಗೆ ಒದಗಿಸಿದಾಗ ಒಳ್ಳೆಯ ಬೆಳೆ ಬರ್ತಿರ್ತದೆ. ಆದರೆ ಅದು ಹಾಗಾಗ್ತಾ ಇಲ್ಲ. ಎಲ್ಲಾ ಮಣ್ಣು ಒಂದೇ ತರ ಅಂತ ತಿಳಿದು ಸಿಕ್ಕಾಪಟ್ಟಿ ನೀರನ್ನು ನಾವು ಅಪ್ಲೈ ಮಾಡಿದರೆ ಮುಂದೆ ಅದು ಸಿಗುವುದಿಲ್ಲ. ಅಲ್ಲದೆ ಅವಶ್ಯವಿಲ್ಲದೆ ಹರಿಸಿದ ನೀರು ಕೊನೆಯ ಭಾಗದ ರೈತರಿಗೂ ಸಿಗದೆ ಹಳ್ಳ ತೋಡುಗಳಲ್ಲಿ ಹರಿದು ಉಪಯೋಗವಿಲ್ಲದೆ ನದಿ ಪಾತ್ರ ಸೇರ್ತಾ ಇದೆ. ಯಾವುದೇ ಪ್ರದೇಶದಲ್ಲಿ ಸಮರ್ಥವಾಗಿ ನೀರಾವರಿಯಾಗುತ್ತಿದೆ ಎಂದರೆ ಕಾಲುವೆಗಳಲ್ಲಿ ನೀರು ತುಂಬಿ ಹರಿತಾ ಇರಬೇಕು. ನಾಲೆ ಹಳ್ಳ ತೋಡುಗಳಲ್ಲಿ ಬಸಿ ನೀರನ್ನ ಬಿಟ್ಟು ಬೇರೆ ಯಾವುದೇ ನೀರು ಹರಿಬಾರದು. ಆದರೆ ಹೀಗೆ ಆಗುತ್ತಿಲ್ಲ. ಕಾಲುವೆಗಳು ತುಂಬಿ ಹರಿತವೆ, ಕೆಲವೇ ಪ್ರದೇಶ ನೀರಾವರಿಗೊಳಪಟ್ಟು ನಂತರ ಹಳ್ಳಗಳು ತುಂಬಿ ಹರಿತವೆ. ಅಂದ್ರೆ ಅಚ್ಚುಕಟ್ಟು ಪ್ರದೇಶದ ಕೊನೆಯ ಅರ್ಧ ಭಾಗಕ್ಕೆ ಹರಿಬೇಕಾಗಿದ್ದ ನೀರು ನಾಲೆ ಹಳ್ಳಗಳಲ್ಲಿ ಹರಿಯುತ್ತಾ ಇರುತ್ತದೆ. ಇದಕ್ಕೆ ಯಾರು ಹೊಣೆ ಅಂತೀನಿ ನಾನು? ಈ ನೀರು ಅತ್ಯಂತ ವೆಚ್ಚದಿಂದ ನಿರ್ಮಾಣಗೊಂಡ ಅಣೆಕಟ್ಟುಗಳಿಂದ ಹಾಗೂ ಅಗಾಧ ಪ್ರಮಾಣದ ಕಾಲುವೆ ಜಾಲಗಳಿಂದ ಹರಿದು ಬರ್ತಾ ಇರುತ್ತದೆ. ಪ್ರತಿ ಹನಿ ನೀರಿಗೂ ಸಾಕಷ್ಟು ಬೆಲೆ ಇರುತ್ತದೆ. ಅದನ್ನರಿಯದೆ ನೀರನ್ನು ಪೋಲು ಮಾಡಿದಲ್ಲಿ ಇದು ರಾಷ್ಟ್ರೀಯ ಸಂಪತ್ತಿನ ಹಾನಿ ಎಂದೇ ಪರಿಗಣಿಸಬೇಕಾಗ್ತಾ ಇದೆ. ಆದ ಕಾರಣ ನನ್ನ ಕಳಕಳಿ ಇಷ್ಟೇ, ಸಮಸ್ತ ಗೌರವಾನ್ವಿತ ರೈತ ಸಮುದಾಯಕ್ಕೆ ಹಾಗೂ ಜವಾಬ್ದಾರಿಯುತ ಅಧಿಕಾರಿ ವರ್ಗಕ್ಕೆ ನನ್ನ ಮನವಿ ಏನಂತಂದ್ರೆ, ನೀರು ಜೀವಮೂಲ, ಸಕಲ ಜೀವರಾಶಿಗಳಿಗೂ ಅತಿ ಅವಶ್ಯಕ. ನೀರಿಲ್ಲದೆ ಬೆಳೆಯಿಲ್ಲ, ಬೆಳೆಯಿಲ್ಲದೆ ಜೀವನವಿಲ್ಲ. ನಿತ್ಯ ಜೀವನ, ಸುಖಕರ ಜೀವನ ನಡೆಸಲು ನೀರಿನ ಸದ್ಬಳಕೆ ಎಂದೇ ದಾರಿ. ಈ ಸದ್ಬಳಕೆಯನ್ನು ಮಾಡಬೇಕಾದ ಫಲಾನುಭವಿ ರೈತರು, ತಿಳಿಸಿ ಹೇಳಬೇಕಾದವರು ಅಧಿಕಾರಿಗಳು. ರೈತರಿಗಾಗಿ, ರೈತರಿಗೋಸ್ಕರವೇ ಬಂದ ಈ ನೆಲದ ಕಾನೂನನ್ನು ಸರ್ವರು, ಅಧಿಕಾರಿಗಳನ್ನು ಒಳಗೊಂಡು ಸರ್ವರು ಗೌರವಿಸಬೇಕು ಅಂತ ನನ್ನ ಕೋರಿಕೆ ಸರ್. ಬಂಡಿವಂಡರವರೇ, ಈಗ ನೀರಿನ ಸದ್ಬಳಕೆ ಸರಿಯಾಗಿ ಆಗಬೇಕು ಅಂತಂದ್ರೆ ನೀರಾವರಿ ಪದ್ಧತಿಯೊಳಗೆ ಸ್ವಲ್ಪ ನಾವು ಬದಲಾವಣೆ ಮಾಡಿಕೊಂಡು ಈ ಸೂಕ್ಷ್ಮ ನೀರಾವರಿ ಆಗಲಿ ಅಥವಾ ಹನಿ ನೀರಾವರಿ ವ್ಯವಸ್ಥೆಯನ್ನಾಗಲಿ ಅಳವಡಿಸಿಕೊಂಡ್ರೆ ಸೂಕ್ತ ಆಗ್ತದಂತೀರ ಹೆಂಗ? ಬಹಳ ಒಳ್ಳೇದು ಸರ್, ಬಹಳ ಒಳ್ಳೆ ವಿಚಾರ ಇದು. ಸೂಕ್ಷ್ಮ ನೀರಾವರಿ ಅಳವಡಿಸಿಕೊಂಡ್ರೆ ಬಹಳಷ್ಟು ಅಭಿವೃದ್ಧಿ, ಬಹಳಷ್ಟು ನೀರಿನ ಉಳಿತಾಯವನ್ನು ನಾವು ಕಾಣಬಹುದು. ಅದನ್ನು ಅಳವಡಿಸಿಕೊಳ್ಳೋದು ಬಹಳ ಅತಿ ಅವಶ್ಯವಾಗಿದೆ. ರಾಜ್ಯ ಸರ್ಕಾರ ಈ ಎಲ್ಲ ಸಮಸ್ಯೆಗಳನ್ನು ಮನಗೊಂಡು ಅಗಾಧ ವೆಚ್ಚ ಮಾಡಿ ರಾಜ್ಯದ ನಾನಾ ಪ್ರದೇಶಗಳಲ್ಲಿ ಹನಿ ನೀರಾವರಿ ವ್ಯವಸ್ಥೆ ಕಲ್ಪಿಸಿದೆ. ಅಲ್ಲಿಯೂ ಸಹಿತ ಹಲವಾರು ಸಮಸ್ಯೆಗಳು ಕಾಡ್ತಾ ಇದ್ದಾವೆ. ಸಮಸ್ಯೆಗೆ ಪರಿಹಾರ ಅಂತಂದು ಅದನ್ನು ಕೊಟ್ಟರೆ ಅಲ್ಲಿನೂ ಸಹಿತ ಸಮಸ್ಯೆಗಳೇ. ಏನಂದ್ರೆ, ರೈತ ಸಮುದಾಯದಲ್ಲಿ ನೀರಾವರಿ ಎಂದರೆ ಹರಿಯುವ ನೀರಾವರಿ ಅಂತಂದನೆ ಭಾವಿಸ್ತಾರೆ. ಅವ್ರಿಗೆ ಮೊಣಕಾಲು ಮಟ್ಟ ನೀರು ಹರಿಬೇಕು ಅವ್ರಿಗೆ, ಅಂದಾಗ ನಾವು ನೀರು ಕೊಟ್ಟಿವಿ ಅಂತ ಅವ್ರು ತಿಳ್ಕೊಳ್ತಾರೆ. ಹನಿ ರೂಪದೊಳಗೆ ನೀರನ್ನು ಪೂರೈಕೆಯಾದರೆ ಬೆಳೆ ಬರುವುದು ಹೇಗೆ ಎಂಬ ಮನಸ್ಥಿತಿಯಲ್ಲಿದ್ದಾರೆ. ಕೆಲವೇ ಕೆಲವು ರೈತರಿಗೆ ಅದರ ಬಗ್ಗೆ ತಿಳುವಳಿಕೆ ಇದೆ, ಅವರು ವೈಜ್ಞಾನಿಕವಾಗಿ ಸಾಕಷ್ಟು ಚೆನ್ನಾಗಿ ಬೆಳೀತಾ ಇದ್ದಾರೆ. ಆದರೆ 90%-90% ರೈತರಿಗೆ ಇದರ ಬಗ್ಗೆ ತಿಳುವಳಿಕೆ ಇಲ್ಲ. ಬೆಳೆ ಸರಿಯಾಗಿ ಬೆಳೆದು ಉತ್ಕೃಷ್ಟ ಫಲ ನೀಡಬೇಕೆಂದ್ರೆ ವೈಜ್ಞಾನಿಕವಾಗಿ ವಿಶ್ಲೇಷಿಸಿ ಪೂರೈಕೆ ಮಾಡುತ್ತಿರುವ ಹನಿ ನೀರಾವರಿ ವ್ಯವಸ್ಥೆಯೇ ಸೂಕ್ತವಾದ ವಿಧಾನ ಆಗಿದೆ. ಆದ ಕಾರಣ ಸರ್ವ ರೈತ ಬಾಂಧವರಲ್ಲಿ ಕಳಕಳಿಯ ವಿನಂತಿ ಏನಂದ್ರೆ, ತಾವೇ ಖುದ್ದಾಗಿ ಹನಿ ನೀರಾವರಿ ವ್ಯವಸ್ಥೆ ಕಲ್ಪಿಸಿಕೊಳ್ಬೇಕಂದ್ರೆ ಅಗಾಧ ಖರ್ಚಾಗ್ತದೆ. ನೀರಿನ ಲಭ್ಯತೆ ಖಾತ್ರಿ ಸಹಿತ ಇರುವುದಿಲ್ಲ. ಸರ್ಕಾರವೇ ಮುಂದೆ ಬಂದು ಸಾವಿರಾರು ಕೋಟಿ ರೂಪಾಯಿಗಳನ್ನು ವ್ಯಯಿಸಿ ಹನಿ ನೀರಾವರಿ ಜಾಲವನ್ನು ಅಳವಡಿಸಿ ಕೊಟ್ಟಾಗ್ಯೂ ರೈತರು ಅದರ ಸದ್ಬಳಕೆ ಮಾಡಿಕೊಳ್ಳದೇ ಇದ್ರೆ ಏನೂ ಮಾಡಕ್ಕಾಗುವುದಿಲ್ಲ. ಈಗಾಗಲೇ ನಮ್ಮ ವಾಲ್ಮೀಕಿ ಮುಖಾಂತರ ನಾವು ಸಾಕಷ್ಟು ಸಾರಿ ರಾಮತಾಳ್ ಹನಿ ನೀರಾವರಿ ಯೋಜನೆಗೆ ನಾವು ಭೇಟಿ ಕೊಟ್ಟು ರೈತರನ್ನು ಎಚ್ಚರಗೊಳಿಸುವ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಇಲ್ಲಿನೂ ಸಹಿತ ರೈತರು ನೀರು ಬಳಕೆದಾರ ಸಂಘಗಳನ್ನು ರಚಿಸಿಕೊಂಡು ತಮ್ಮ ತಮ್ಮ ಕಾಲುವೆ ಜಾಲವನ್ನ ನಿರ್ವಹಿಸಿಕೊಂಡು ಅತಿ ಉತ್ಕೃಷ್ಟ ರೀತಿಯಲ್ಲಿ ಬೆಳೆ ಬೆಳೀಬೇಕು. ಆದರೆ ಹಲವಾರು ಕಡೆ ಅದು ಸಾಧ್ಯ ಆಗ್ತಾ ಇಲ್ಲ. ಅದಕ್ಕೆ ನಾವು ಅವರಿಗೆ ಮಾಡೆಲ್ ಫೀಲ್ಡ್ ಪ್ರಾಕ್ಟೀಸಸ್ ಅಂತಂದು ಸಾಕಷ್ಟು ಮಾಡಿಸಿ ಅವ್ರಿಗೆ ತೋರಿಸ್ತಾ ಇದ್ದೀವಿ. ಅವರು ಅದೇ ರೀತಿ ಬೆಳೆದ್ರೆ ಮಾತ್ರ ಈ ನಾಡು ಸಮೃದ್ಧ ಆಗುವುದರೊಳಗೆ ಎರಡು ಮಾತಿಲ್ಲ ಸರ್. ಯಾವುದೇ ವ್ಯವಸ್ಥೆ ಸರ್ ರೂಪಿಸಿದಾಗ ಸವಾಲುಗಳು ಎದುರಾಗಿ ಆಗ್ತವೆ. ಆದ್ರೆ ಸವಾಲ್ ಅಂತಾನೆ ಸುಮ್ ಕುಂತ್ಬಿಟ್ರೆ ಹೇಗೆ? ಆ ಸವಾಲುಗಳನ್ನೇ ಧನಾತ್ಮಕವಾಗಿ ಸ್ವೀಕರಿಸಿ ಪರಿಹಾರ ಕಂಡುಕೊಳ್ಳುವಲ್ಲಿ ಅದಕ್ಕೆ ಅರ್ಥ ಐತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆದ ಕಾರಣ ಸರ್ವ ಗೌರವಾನ್ವಿತ ಅನ್ನದಾತ ರೈತ ಸಮುದಾಯಕ್ಕೆ ನನ್ನ ಕಳಕಳಿಯ ಪ್ರಾರ್ಥನೆ ಏನಂದ್ರೆ, ದಯಮಾಡಿ ಬೆಳೆ ಪದ್ಧತಿಯ ಉಲ್ಲಂಘನೆ ಮಾಡಬೇಡಿ. ಸರ್ಕಾರ ಸೂಚಿಸಿದ ಬೆಳೆ ಪದ್ಧತಿಯನ್ನ ಅಳವಡಿಸ್ಕೋಬೇಕು. ನೀರಿನ ಸದ್ಬಳಕೆ ಆಗ್ಬೇಕಂದ್ರೆ ನೀವು ಒಟ್ಟಾಗಿ ಬನ್ನಿ. ನೀರು ಬಳಕೆದಾರ ಸಹಕಾರ ಸಂಘದ ಮೂಲಕ ನೀವು ಬಂದಲ್ಲಿ ಅದರ ಸದ್ಬಳಕೆ ಆಗ್ತದೆ. ಸಂಘಗಳೇ ದಾರಿ ದೀಪ ಅಂತಂದು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಚ್ಚುಕಟ್ಟು ಪ್ರದೇಶದೊಳಗೆ ಬರದ ರೈತರು ಅನಧಿಕೃತವಾಗಿ ನೀರನ್ನು ಪಂಪ್ ಮಾಡಬೇಡಿ. ಕಾನೂನನ್ನು ಉಲ್ಲಂಘಿಸಿದರೆ ಈ ನೆಲದ ಕಾನೂನಿಗೆ ಅಗೌರವ ತೋರಿಸಿದಂಗಾಗುತ್ತೆ, ಅದು ಸೂಕ್ತವಲ್ಲ. ಕಾಲುವೆಗಳ ವ್ಯಾಪ್ತಿಯಲ್ಲಿ ಬರುವ ನೀರಾವರಿ ಕಟ್ಟಡಗಳು ಅಥವಾ ಸ್ಟ್ರಕ್ಚರ್ಸ್ ಅಂತೀವಿ ನಾವು, ಗೇಟ್ ಔಟ್ಲೆಟ್ಗಳು ಏಕ ವ್ಯಕ್ತಿಯಾಗಿ ನಿರ್ವಹಿಸದೆ ಒಬ್ಬರು ಯಾರ ಮ್ಯಾನ್ ಹ್ಯಾಂಡಲ್ ಮಾಡಿ ಡ್ಯಾಮೇಜ್ ಮಾಡಬಾರದು. ನೀರು ಬಳಕೆದಾರ ಸಂಘದ ಮೂಲಕ, ಕಾರ್ಯದರ್ಶಿಗಳ ಮೂಲಕ, ಪದಾಧಿಕಾರಿಗಳ ಮೂಲಕ ಅಥವಾ ಇಲಾಖೆಯ ಮೂಲಕ ನಿರ್ವಹಿಸುವಂತಾಗಬೇಕು. ಆಮೇಲೆ ನಾನು ಇದೀಗ ಹೇಳಿದೆ, ನೀರಿನ ಕರ ಬಹಳಷ್ಟು ಕಡಿಮೆ ಇದೆ. ಅದು ಒಂದು ರೂಪದೊಳಗೆ ನೀರಿನ ಕರಾನೇ ಅಲ್ಲ, ಆ ಕರೆ ಯಾಕೆ ಸರ್ಕಾರ ಸೂಚಿಸ್ತಾ ಇದೆ ಅಂತಂದ್ರೆ, ನೀರು ಬಳಕೆದಾರ ಸಂಘಕ್ಕೆ ಉತ್ತೇಜನ ಕೊಡ್ಲಿಕ್ಕೆ, ಅವ್ರ ಖರ್ಚು ವೆಚ್ಚ ನೋಡ್ಕೊಳ್ಳಿಕ್ಕೇನೆ ಸರ್ಕಾರ ಮಾಡಿದ ಅಂತ ಒಂದು ಒಳ್ಳೆ ವಿಚಾರ ಇದು. ಇದನ್ನ ದಯಮಾಡಿ ಬಹಳ ನಗಣ್ಯವಾದಂತಹ ನೀರಿನ ಕರ, ಅದು ನಿಜವಾಗಿ ನೀರಿನ ಕರನೇ ಅಲ್ಲ, ಆದರೂ ಸಹಿತ ಎಲ್ಲರೂ ಅದೇ 12 ರೂಪಾಯಿ 10 ಲಕ್ಷ ಲೀಟರ್ಗೆ ನೀರಿನ ಕರ ಪಾವತಿಸ್ರಿ. ಅದರಿಂದ ನೀರು ಬಳಕೆದಾರ ಸಂಘಕ್ಕೆ ಬರಬಹುದಾದ ಪಾಲಿನ ಕರದಿಂದ ವ್ಯವಸ್ಥೆಯನ್ನು ಸಮರ್ಥ ರೀತಿಯೊಳಗೆ ನಿರ್ವಹಿಸ್ರಿ, ಅದರೊಳಗೆ ನೀವು ನಿರ್ವಹಿಸಬೇಕು. ಜೊತೆಗೆ ಸರ್ಕಾರನ್ನು ಸಹಿತ ವರ್ಷಾನು ಅನುದಾನ ಕೊಡ್ತಿರ್ತಾ ಐತೆ, ಅದನ್ನೂ ಸಹಿತ ತಾವು ಪಡಿಬೇಕು. ಬಹಳ ಚೆನ್ನಾಗಿ ನೀರನ್ನು ಉಪಯೋಗಿಸ್ಕೋಬೇಕು. ಆದರೆ ನಾನು ಒಬ್ಬ ಅಧಿಕಾರಿಯಾಗಿ ನನ್ನ ಆತ್ಮೀಯ ಅಧಿಕಾರಿ ವರ್ಗಕ್ಕೆ ನನ್ನ ಕಳಕಳಿಯ ಮನವಿ, ನೀರು ಅಳತೆ ಮಾಪಕಗಳನ್ನ ದಯಮಾಡಿ ನೀವು ಅಳವಡಿಸಿ. ಎಲ್ಲೆಲ್ಲಿ ಡಿಸ್ಟ್ರಿಬ್ಯೂಟರ್ಗಳು ಟೇಕ್ ಆಫ್ ಆಗ್ತಾವೋ, ಎಲ್ಲೆಲ್ಲಿ ಲ್ಯಾಟ್ರಲ್ಗಳು ಟೇಕ್ ಆಫ್ ಆಗ್ತಾವೋ, ಅಲ್ಲಿ ಎಲ್ಲಾ ಕಡೆ ನೀರಿನ ಅಳತೆ ಮಾಪಕಗಳು ಬೇಕು. ನನ್ನ ಎಲ್ಲಾ ಅಧಿಕಾರಿ ವರ್ಗದಲ್ಲಿ ನನ್ನ ಮನವಿ ಇದು, ಅಲ್ಲಿ ಮಾಪಕಗಳನ್ನು ಅಳವಡಿಸ್ರಿ. ನೀರನ್ನು ಅಳತೆ ಮಾಡಿ ಕೊಟ್ರೆ ನೀರು ಬಳಕೆದಾರ ಸಂಘದವರು ಡೆಫಿನೆಟ್ಲಿ ತೊಗೊಳ್ತಾರೆ, ಅದನ್ನು ಸರಿಯಾಗಿ ಉಪಯೋಗಿಸ್ತಾರೆ, ಲೆಕ್ಕ ಉಳಿಯುತ್ತೆ, ಅದಕ್ಕೆ ಲೆಕ್ಕ ಕೊಡಬಹುದು. ನೀರಿನ ಹರಿವು ನಿರಂತರವಾಗಿದೆ, ಸರದಿ ಪ್ರಕಾರ ನೀರು ಹಂಚ್ಕೋಬೇಕು. ರಾತ್ರಿ ಯಾರು ಉಪಯೋಗಿಸೋದಿಲ್ಲ, ಹಗಲಿ ಅಷ್ಟೇ ಬೇಕು, ರಾತ್ರಿ ಅದು ಹಳ್ಳಕ್ಕೆ ಹೋಗ್ತಿರ್ತದೆ. ಸರದಿ ಪ್ರಕಾರ ತಗೊಳ್ಳೋದಲ್ಲ, ಎಲ್ಲರಿಗೂ ಒಂದೇ ಸಲಕ್ಕೆ ಬೇಕು, ಹಾಗೆ ಮಾಡಿದ್ರೆ ಸರಿಯಾಗುವುದಿಲ್ಲ. ಸರ್ವರಿಗೂ ನೀರು ದೊರಕಬೇಕು ಅಂತಂದ್ರೆ ಸರದಿ ಪ್ರಕಾರ ತಗೋಬೇಕಾಗುತ್ತೆ. ನೀರನ್ನು ಹೆಚ್ಚೆಚ್ಚು ಬಳಸಿದ್ರಿ, ಅನಾವಶ್ಯಕವಾಗಿ ವೈಜ್ಞಾನಿಕವಾಗಿ ಬಳಸಿದ್ರಿ, ನೀರು ಶೇಖರಣೆಗೊಂಡು ಜಮೀನು ಜವಳಾಗ್ತದೆ. ಜವಳಾಯ್ತು ಅಂತಂದ್ರೆ ನಂತರ ಸವಳಾಗ್ತದೆ, ಸವಳು ಹಾಗೆ ಮುಂದೆ ಕಂಟಿನ್ಯೂ ಆಗ್ತಂದ್ರೆ ಕ್ಷಾರ ಮಟ್ಟಕ್ಕೆ ಹೋಗ್ಬಿಡುತ್ತೆ. ಕ್ಷಾರ ಮಟ್ಟಕ್ಕೆ ಹೋಯಿತು ಅಂದ್ರೆ ಜಮೀನಿನ ಫಲವತ್ತತೆ ಕಾಪಾಡೋದು ಕಷ್ಟದಾಯಕ, ಜಮೀನು ಕೈಬಿಟ್ಟು ಹೋಗ್ಬಿಡ್ತದೆ. ಅದಕ್ಕೋಸ್ಕರ ಈ ಎಲ್ಲ ವಿಷಯಗಳನ್ನು ಮನಗಾಣಬೇಕು. ಮತ್ತು ಕರ್ನಾಟಕ ಸರ್ಕಾರ ಕೆಲವೇ ಪ್ರದೇಶಗಳಲ್ಲಿ ಪ್ರೋತ್ಸಾಹಿಸುತ್ತಿರುವ ಸೂಕ್ಷ್ಮ ನೀರಾವರಿ ಪದ್ಧತಿಯನ್ನು ಸೂಕ್ತವಾಗಿ ಅಳವಡಿಸಿಕೊಂಡು ಪ್ರತಿ ಹನಿ ನೀರಿನಿಂದ ಗರಿಷ್ಠ ಬೆಳೆ ಬೆಳೆದಲ್ಲಿ ನೀರಾವರಿ ಪ್ರಯತ್ನ ಸಫಲ ಆಗ್ತದೆ. ಹಾಯಿ ನೀರಾವರಿ ಆಲ್ರೆಡಿ ಇದೆ, ಎಷ್ಟು ಎಲ್ಲಾ ಕಡೆನೂ ಅದೇ ಇದೆ. ಅದರ ಜೊತೆಗೆ ಸರ್ಕಾರ ಎಲ್ಲೆಲ್ಲಿ ಯೋಜಿಸಿದೆಯೋ ರಾಜ್ಯದೊಳಗೆ ಈಗ ಸದ್ಯಕ್ಕೆ 8 ಕಡೆ ಸೂಕ್ಷ್ಮ ನೀರಾವರಿ ಇದೆ ಸರ್. ಮೊಟ್ಟ ಮೊದಲು ನಮ್ಮ ಹುನಗುಂದ ತಾಲೂಕಿನ ರಾಮತಾಳದಲ್ಲೇ ಮಾಡಿದೆ. 800 ಕೋಟಿ ರೂಪಾಯಿ ಖರ್ಚು ಮಾಡಿ ಅಲ್ಲಿ ನೀರಾವರಿಯನ್ನು ನಾವು ಕಲ್ಪಿಸಿದೀವಿ ಸರ್ಕಾರದಿಂದ. ಅಲ್ಲಿ ಎಲ್ಲಾ ರೈತರು, ಸಾಕಷ್ಟು ಜನ ರೈತರು ಅದರ ಉಪಯೋಗ ತಗೊಂಡಿದ್ದಾರೆ. ನಮ್ದು ವಾಲ್ಮೀಕಿ ಕಳಕಳಿಗೆ ಏನಂದ್ರೆ ಎಲ್ಲಾ ರೈತರು ಅದನ್ನು ಉಪಯೋಗ ತಗೋಬೇಕು. ಸರ್ಕಾರ ಮಾಡಿದ ಪ್ರಯತ್ನಕ್ಕೆ ತಾವು ಎಲ್ಲರೂ ಕೈ ಸೇರಿಸಿ ಸಕ್ಸಸ್ ಕಾಣಬೇಕು ಅನ್ನೋದನ್ನ ನಮ್ಮ ಮನವಿ ಸರ್. ಒಳ್ಳೇದು ಬಂಡಿವಾಡ ಸರ್, ಸಾಕಷ್ಟು ವಿಚಾರಗಳನ್ನು ಹೇಳಿದ್ರಿ. ಏನೇನು ಸವಾಲುಗಳಾದವ, ಯಾವ ರೀತಿ ರೈತರು ಸಹಕಾರ ಮಾಡಬೇಕು, ಅದರ ಜೊತೆಗೆ ರೈತರು ಇರುವಂತಹ ಏನು ನೀರು ಬಳಕೆದಾರರ ಸಂಘಗಳು, ಆ ಸಂಘಗಳ ಮೂಲಕ ನೀರಾವರಿಯನ್ನ ಮಾಡಿ, ಮತ್ತೆ ಇಲಾಖಾ ಅಧಿಕಾರಿಗಳ ಒಂದು ಏನು ಪಾಠ ಇದೆ ಅದನ್ನು ಕೂಡ ತಗೊಂಡು ನಾವು ಸಾಧ್ಯ ಆದಷ್ಟು ಸಮರ್ಥವಾಗಿ ನೀರನ್ನು ಬಳಸಿಕೊಳ್ಳೋದ್ರೊಳಗೆ ನಮ್ಮ ಪ್ರಯತ್ನಗಳನ್ನು ಮುಂದುವರೆಸಿಕೊಂಡು ಹೋದ್ರೆ ತಮಗೆ ಒಳ್ಳೇದಾಗ್ತದೆ ಅನ್ನುವಂತಹ ಒಂದು ವಿಚಾರವನ್ನು ತಾವು ಹೇಳಿದ್ರಿ. ಇಂಥ ಒಂದು ಸವಾಲುಗಳನ್ನು ನಾವು ಮೆಟ್ಟಿ ನಿಲ್ಲುವುದಕ್ಕೆ ಸಹಜವಾಗಿ ಸರಳವಾಗಿ ನಮಗೆ ಬರ್ತದ, ಆದ್ರೆ ನಾವು ಮನಸ್ಸು ಮಾಡಬೇಕಾಗ್ತದೆ. ಮನಸ್ಸು ಮಾಡಿದ್ರೆ ಎಲ್ಲ ಸಾಧ್ಯದ ಅನ್ನುವಂತಹ ಮಾತು ಹೇಳಿದ್ರಿ. ಈಗ ಯಾರಾದರೂ ತಮ್ಮ ಜೊತೆಗೆ ಮಾತಾಡಬೇಕು ಅಂತಂದ್ರೆ ತಮ್ಮ ಮೊಬೈಲ್ ನಂಬರ್ ಅವರಿಗೆ ಕೊಡ್ತೀರಿ? ಡೆಫಿನೆಟ್ಲಿ ಸರ್. ಈ ವಿಷಯದೊಳಗೆ ಇಡೀ ರಾಜ್ಯ ಎಲ್ಲಾ ರೈತ ಸಮುದಾಯ ಅಥವಾ ನಮ್ಮ ಅಧಿಕಾರಿ ವರ್ಗ ನಮ್ಮನ್ನು ನೇರವಾಗಿ ಸಂಪರ್ಕಿಸಿಕೋಬಹುದು. ನನ್ನ ನಂಬರ್ 944-840-8404. ಆತ್ಮೀಯರೆ, ಬಂಡಿವಡ್ಡರ್ ಸರ್ ಹೇಳಿದ ಮೊಬೈಲ್ ನಂಬರ್ ಅನ್ನ ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 944-40-8404. ಈ ನಂಬರ್ನ ಸಂಪರ್ಕ ಮಾಡಿ ತಾವು ನೀರಾವರಿ ಬಗ್ಗೆ ತಮ್ಮ ಪ್ರಶ್ನೆಗಳನ್ನ ಅವರಿಗೆ ಕೇಳಬಹುದು. ಒಳ್ಳೇದು ಬಂಡಿವಡ್ಡರ್ ಸರ್, ಇಲ್ಲಿ ತನಕ ನಮ್ಮ ರೈತ ಬಾಂಧವರಿಗೆ ಏನು ನೀರಾವರಿ ಅಚ್ಚುಕಟ್ಟು ಪ್ರದೇಶದೊಳಗೆ ಏನೇನು ಸಮಸ್ಯೆಗಳು ಬರ್ತಾ ಇದ್ದಾವೆ, ಅವುಗಳನ್ನ ಯಾವ ರೀತಿ ನಾವು ಮೆಟ್ಟಿ ನಿಲ್ಲಬೇಕು ಅನ್ನುವಂತಹ ಒಂದು ವಿಚಾರದೊಳಗೆ ಸಕಾರಾತ್ಮಕವಾದಂತಹ ಒಂದು ಮನೋಸ್ಥಿತಿಯಿಂದ ನಾವು ಇದನ್ನೆಲ್ಲ ಮಾಡಿಕೊಳ್ಳೋದಕ್ಕೆ ಸಾಧ್ಯದ, ಮತ್ತೆ ನಮ್ಮ ಮಣ್ಣಿನ ಆರೋಗ್ಯವನ್ನ ಕಾಪಾಡಿಕೊಳ್ಳುವುದಕ್ಕೆ ಸಾಧ್ಯದ, ಅದರ ಜೊತೆಗೆ ಒಂದೊಂದು ಹನಿಯಿಂದ ಹೆಚ್ಚಿನ ಒಂದು ಬೆಳೆಯನ್ನು ತೆಗೆದುಕೊಳ್ಳುವುದಕ್ಕೂ ಕೂಡ ಸಾಧ್ಯ ಇದೆ, ಮುಂದಿನ ದಿನಗಳಲ್ಲಿ ಒಳ್ಳೆಯ ಆರೋಗ್ಯವನ್ನು ಕೂಡ ಕಾಪಾಡಿಕೊಳ್ಳುವುದಕ್ಕೆ ಸಾಧ್ಯದ ಅನ್ನುವಂತಹ ಮಾತನ್ನ ತಾವು ಹೇಳಿದ್ರಿ. ಇದನ್ನ ನಾವೆಲ್ಲರೂ ಕೂಡಿ ಮನಸ್ಸು ಮಾಡಿ ಈ ಒಂದು ನಿಟ್ಟಿನೊಳಗೆ ಕೆಲಸ ಮಾಡಿದ್ರೆ ಎಲ್ಲರಿಗೂ ಒಳ್ಳೇದಾಗ್ತದೆ ಅನ್ನುವಂತಹ ಒಂದು ವಿಚಾರ ಇಟ್ಟುಕೊಂಡು ಇಲ್ಲಿ ತನಕ ತಾವೇನು ನಮ್ಮ ಎಲ್ಲ ರೈತರ ಜೊತೆಗೆ ಸಂವಾದ ಮಾಡಿದ್ದೀರಿ, ಅದಕ್ಕಾಗಿ ತಮಗೆ ತುಂಬು ಹೃದಯದ ಧನ್ಯವಾದಗಳು. ಧನ್ಯವಾದಗಳು ಸರ್. ನಮಸ್ಕಾರ ಸರ್. ಇದುವರೆಗೆ ನೀರಾವರಿ ಸವಾಲುಗಳು ಕುರಿತು ವಾಲ್ಮಿ ಸಂಸ್ಥೆಯ ಅಧೀಕ್ಷಕ ಅಭಿಯಂತರರಾಗಿರುವ ಬಿವೈ ಬಂಡಿವಡ್ಡರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ವಾಲ್ಮಿ ಒಲುಮೆ ನೆಲಜಲ ಗೆಲುಮೆ, ವಾಲ್ಮಿ ಒಲುಮೆ ನೆಲಜಲ ಗೆಲುಮೆ, ನೀರನ್ನುಳಿಸುವ ನಿಟ್ಟಿನಲ್ಲಿದೆ ವಾಲ್ಮೀಯ ಉಳುಮೆ. ನೆಲದ ಜಲ ನೆಲ ಸಂರಕ್ಷಣೆಯ ಕಾಳಜಿ ಹೊಂದಿರುವ ವಿಶೇಷ ಸರಣಿ ಪ್ರಸಾರವಾಯಿತು. ಜಲವೇ ಜೀವನ ಸಾಕ್ಷಾತ್ಕಾರ, ನೆಲವೇ ಜೀವನ ಸಾಧಾರ. ಜಲವೇ ಜೀವನ ಸಾಕ್ಷಾತ್ಕಾರ, ನೆಲವೇ ಜೀವನ ಸಾಧಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜಲ ಮತ್ತು ನೆಲ ನಿರ್ವಹಣಾ ಸಂಸ್ಥೆ, ವಾಟರ್ ಅಂಡ್ ಲ್ಯಾಂಡ್ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್ ವಾಲ್ಮಿ, ಬೆಳಗಾವಿ ರಸ್ತೆ, ಧಾರವಾಡ. ಮೊಬೈಲ್ 9448386889. ಧಾರವಾಡ ನಗರದ ಹೊರವಲಯದಲ್ಲಿ ಬೆಳಗಾವಿಗೆ ಹೋಗುವ ಹೆದ್ದಾರಿಯಲ್ಲಿದೆ ವಾಲ್ಮಿ ಕ್ಯಾಂಪಸ್. ಮಣ್ಣು ಮತ್ತು ನೀರು ಸಂರಕ್ಷಣೆಯಲ್ಲಿ ರೈತರಿಗೆ, ಎಂಜಿನಿಯರ್ಗಳಿಗೆ, ಸಂಪನ್ಮೂಲ ವ್ಯಕ್ತಿಗಳಿಗೆ ತರಬೇತಿ ನೀಡುವ ಮುಂಚೂಣಿ ಸಂಸ್ಥೆ ವಾಲ್ಮಿ. ವಿಶಾಲವಾದ ಉಪನ್ಯಾಸ ಕೊಠಡಿಗಳು, ಆಧುನಿಕ ತರಬೇತಿ ಉಪಕರಣಗಳು, ಪ್ರಯೋಗಾಲಯ, ಪ್ರಾತ್ಯಕ್ಷಿಕೆಗಳು, ಹಾಸ್ಟೆಲ್ ಸೌಲಭ್ಯಗಳೊಂದಿಗೆ ತಡೆರಹಿತ ಪರಿಪೂರ್ಣ ತರಬೇತಿಯ ವಾತಾವರಣ. ವಾಲ್ಮಿಯೊಂದಿಗೆ ಸಹಕರಿಸಿ ಮಣ್ಣು ನೀರಿನ ಆರೋಗ್ಯಕ್ಕಾಗಿ ಕೂಡಿ ಕೆಲಸ ಮಾಡೋಣ. ನೆರವು ರೇವಣಸಿದ್ಧ ಚಾಂದಕವಠೆ, ಕಿರಣ್ ಕುಮಾರ್ ಶೇಖದಾರ್ ಹಾಗೂ ಸಿದ್ರಾಯ್ ಸಾಳುಂಕೆ. ನಿರ್ಮಾಣ ಬಿವಿ ಶ್ರೀಧರ್ ಹಾಗೂ ಸೋಮಶೇಖರ್ ಎಸ್ ರುಳಿ. ನೀರನುಳಿಸುವ ನಿಟ್ಟಿನಲ್ಲಿದೆ ವಾಲ್ಮೀಯ ಉಳುಮೆ. ನೆಲದ ನೆಮ್ಮದಿ ಗಳಿಸುವಲ್ಲಿದೆ ವಾಲ್ಮೀಯ ಹಿರಿಮೆ. ನೀರನುಳಿಸುವ ನಿಟ್ಟಿನಲ್ಲಿದೆ ವಾಲ್ಮೀಯ ಉಳುಮೆ. ನೆಲದ ನೆಮ್ಮದಿ ಗಳಿಸುವಲ್ಲಿದೆ ವಾಲ್ಮೀಯ ಉಳುಮೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿಯಲ್ಲಿ ನನ್ನ ಪಾಲಿಸಿ ನನ್ನ ಕೈಯಲ್ಲಿ ಮಹಾ ಅಭಿಯಾನ 15 ಫೆಬ್ರವರಿಯಿಂದ 31 ಮಾರ್ಚ್ 2023 ರೈತರ ಬೆಳೆ ವಿಮೆ ಪಾಲಿಸಿ ಅವರ ಮನೆ ಬಾಗಿಲಿಗೆ ತಲುಪುವುದು. ಯೋಜನೆಯಡಿ ನೋಂದಣಿ ಮಾಡಿಕೊಳ್ಳುವ ವಿಧಾನ, ಕ್ಲೇಮ್ ಪ್ರಕ್ರಿಯೆ, ವಿಮೆಯ ಬಗ್ಗೆ ಯಾವುದೇ ಕುಂದುಕೊರತೆ ನಿವಾರಣೆ ಹಾಗೂ ಇನ್ನಿತರ ಮಾಹಿತಿಗಳನ್ನು ರೈತರ ತರಬೇತಿಗಾಗಿಯೇ ಆಯೋಜಿಸಿರುವ ಫಸಲ್ ಬಿಮಾ ಪಾಠಶಾಲೆಯಲ್ಲಿ ಪಡೆದುಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ 1800 180 1551 ಸಂಖ್ಯೆಗೆ ಕರೆ ಮಾಡಿ. ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಕೇಳುಗರೆ, ಈಗ ಶೋಭಾನೆ ಪದಗಳನ್ನು ಕೇಳಿ. ಕೆರೂರಿನ ಶ್ರೀಮತಿ ಭಾಗವ ಪಿ ಕಮತಿಗೆ ಹಾಗೂ ಸಂಗಡಿಗರಿಂದ. ಕಟ್ಟಾನಿ ತೊಡಕ ಬೀಡ ಸೂತ ಸೋ ಅಣ್ಣೀರೇ ಸೋಬಾನ ಬನ್ನೀರೇ ಸೋ ಅಣ್ಣೀರೇ ಸೋಬಾನ ಬನ್ನೀರೇ ಕಟ್ಟಾನಿ ನೀ ತೊಡಕ ಬಿಡ ಸೂತ ನನ್ನ ಮಗಳ ಪಟ್ಟದ ಸೀರಾಗ ನಸಿ ಗೆಂಪ ಸೋ ಅಣ್ಣೀರೇ ಸೋಬಾನ ಬನ್ನೀರೇ ಸೋ ಅಣ್ಣೀರೇ ಸೋಬಾನ ಬನ್ನೀರೇ ಅಣ್ಣಿಗೆರಿಗೆ ಹೋಗಿ ಬಣ್ಣದ ಬಾಚುಣಿಕೆ ತಂದ ಕಣ್ಣೆ ಕೂದಲಕ ನೋ ಮಾಡೆ ಸೋ ಅಣ್ಣೀರೇ ಸೋಬಾನ ಬನ್ನೀರೇ ಹೋಗಿ ಮುತ್ತಿನ ಬಚನ್ಕಿ ತಂದ ಮೇತ್ರಿ ಕೂದಲಕ ನೋ ಮಾಡೆ ಸೋ ಅನ್ನೀರೆ ಸೋಬಾನ ಬನ್ನೀರೆ ಕೂದಲಕ ನು ಮಾಡಿ ಅರುವಂತ ಅತ್ತೆಲ್ಲ ದಾಳ ಕರೀರವ್ವ ಸೋ ಅನ್ನೀರೆ ಸೋಬಾನ ಬನ್ನೀರೆ ಸೋ ಅನ್ನೀರೆ ಸೋಬಾನ ಬನ್ನೀರೆ ಬಳಿಯಲಿಯಾಗ ಸಿಡಿ ಚಂದಿರ ತುಂಬಿ ಮಾವಾಗ ಸುದ್ದಿ ಕಾಡೋ ವ್ಯಾರ ತುಂಬಿ ಅತ್ತೆಲ್ಲ ದಾನ ಕರೀರವ್ವ ಸೋ ಅನ್ನೀರೆ ಸೋಬಾನ ಬನ್ನೀರೆ ಸೋ ಅನ್ನೀರೆ ಸೋಬಾನ ಬನ್ನೀರೆ ಅತ್ತಿಗೆ ನೀ ಸುದ್ದಿ ಕಳವ್ಯಾರ ಅವರಿನ್ನು ಮುತ್ತಿನ ಒದಗೀತಾಗ ಸ್ಯಾರ ಸೋ ಅನ್ನೀರೆ ಸೋಬಾನ ಬನ್ನೀರೆ ಸೋ ಅನ್ನೀರೆ ಸೋಬಾನ ಬನ್ನೀರೆ ನಾರಿ ಮೈನರ ದಾಳ ನಾಳೆ ನೀ ಬರಬೇಕ ನಾಳೆ ಬಾದಾಮಿ ಹಾರಿ ಸಂತೆ ಸೋ ಅನ್ನೀರೆ ಸೋಬಾನ ಬನ್ನೀರೆ ಸಂತಿ ಪ್ಯಾಟ್ಯಾಗ ಸಿರಿಯ ಗಳಗೀತಾರ ಬೇಕ ಸೋ ಅನ್ನೀರೆ ಸೋಬಾನ ಬನ್ನೀರೆ ಸೋ ಅನ್ನೀರೆ ಸೋಬಾನ ಬನ್ನೀರೆ ಮಿತ್ರಿ ಮನರ ದಾಳ ಮತ್ತೆ ನೀ ಬರಬೇಕ ಮತ್ತೆ ಕೆರ ಊರ ಹಾರಿ ಸಂತೆ ಸೋ ಅನ್ನೀರೆ ಸೋಬಾನ ಬನ್ನೀರೆ ಸೋ ಅನ್ನೀರೆ ಸೋಬಾನ ಬನ್ನೀರೆ ಅರವಿಲರಸಿನ ಹಚ್ಚಿ ಅನುಭವದಾಡಾಡಿ ಅರವದಲ್ಲುಡಿಯ ತುಂಬೆ ದೇವ ಸೋಬಾನವ ಸರ್ವ ಜನರು ಸೌಭಾಗ್ಯಕ್ಕೆ ಬರೆ ಶೋಭದಿಂದ